ಗಂಟೆ 50:10. ಪ್ರಕಟಣೆಗಳು. ಗುರು ಮಂಕಾಗಿದ್ಯಾ? ಏನಿಲ್ಲಪ್ಪ, ಅದೇನೋ ಗಾಂಜಾ ಅಫೀಮ್ ತಗೋ, ಮೈಂಡ್ ಫ್ರೆಶ್ ಆಗಿರು. ಯಾಕ್ ಗುರು ಮಂಕಾಗಿದ್ಯಾ? ಏನಿಲ್ಲಪ್ಪ, ಅದೇನೋ ಗಾಂಜಾ ಅಫೀಮ್ ತಗೋ, ಮೈಂಡ್ ಫ್ರೆಶ್ ಆಗಿರು. ಧೂಮಪಾನ ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡಬಹುದು. ಭಯಾನಕ ಕ್ಯಾನ್ಸರ್ ರೋಗ ನಿಮ್ಮನ್ನು ಪೀಡಿಸಬಹುದು. ನಿಮ್ಮ ಧೂಮಪಾನದಿಂದಾಗಿ ನಿಮ್ಮ ಅಕ್ಕಪಕ್ಕದವರಿಗೂ ನಿಮಗಿರುವಷ್ಟೇ ಅಪಾಯವಿದೆ. ಎಚ್ಚರ, ಈಗಲೇ ಆ ಸಿಗರೇಟ್ ಅನ್ನು ಹೊಸಕ್ಕೆ ಹಾಕಿ. ವಾಹನ ನಡೆಸುವುದು ಒಂದು ಕಲೆ, ಆದರೆ ಅಜಾಗರೂಕತೆಯ ಪ್ರಯಾಣ ಅಪಘಾತಕ್ಕೆ ಆಹ್ವಾನ. ಏನಮ್ಮ ರಸ್ತೆ, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಇರೋದಾ? ಮಕ್ಕಳ ಸುರಕ್ಷತೆ ಪೋಷಕರ ಹೊಣೆ. ವಾಹನ ದಟ್ಟಣೆಯುಳ್ಳ ರಸ್ತೆ ಮಕ್ಕಳ ಆಟದ ಅಂಗಣವಲ್ಲ. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬನ ಧ್ಯೇಯ ಮಂತ್ರವಾಗಲಿ. ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು? 50:10. ಪ್ರಕಟಣೆಗಳು. ಗುರು ಮಂಕಾಗಿದ್ಯಾ? ಏನಿಲ್ಲಪ್ಪ, ಅದೇನೋ ಗಾಂಜಾ ಅಫೀಮ್ ತಗೋ, ಮೈಂಡ್ ಫ್ರೆಶ್ ಆಗಿರು. ಗುರು ಮಂಕಾಗಿದ್ಯಾ? ಏನಿಲ್ಲಪ್ಪ, ಅದೇನೋ ಗಾಂಜಾ ಅಫೀಮ್ ತಗೋ, ಮೈಂಡ್ ಫ್ರೆಶ್ ಆಗಿರುತ್ತೆ. ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ. ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವೂ ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ನಮಗಿರುವುದು ಇದೊಂದೇ ಭೂಮಿ. ಇಲ್ಲಿಯ ವನಸಿರಿಯನ್ನು ಉಳಿಸೋಣ, ಬೆಳೆಸೋಣ, ಮುಂದಿನ ಜನಾಂಗಕ್ಕೆ ವಹಿಸಿಕೊಡೋಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ವನ್ಯ ಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರೆಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಹಾಯ್ ಉಷಾ. ಹಾಯ್. ಏನೇ ಇಷ್ಟೊಂದು ಸ್ಮಾರ್ಟ್ ಆಗಿ ಬಿಟ್ಟಿದ್ಯಾ? ಏನೇ ನಿನ್ನ ಸೌಂದರ್ಯದ ಗುಟ್ಟು? ಏನಿಲ್ಲ ಕಣೆ, ಎಲ್ಲ ಈಸಿ. ಚಿಂತೆ ಮಾಡಬಾರ್ದು, ಯಾವಾಗ್ಲೂ ವ್ಯಾಯಾಮ ಮಾಡ್ತಾ ಇರಬೇಕು. ಅಲ್ಲದೆ ಹಸಿರು ತರಕಾರಿಗಳನ್ನು ಅಂದ್ರೆ ವಿಟಮಿನ್ ಸಿ ಯುಕ್ತ ಉತ್ತಮ ಸೊಪ್ಪು ತರಕಾರಿಗಳನ್ನು ಉಪಯೋಗಿಸ್ತಾ ಇರಬೇಕು. ಶುದ್ಧ ಸುರಕ್ಷಿತ ಆಹಾರ ಬಳಸಿರಿ. ನಮ್ಮ ಆರೋಗ್ಯ ನಮ್ಮ ಹೊಣೆ. ಎದೆ ತುಂಬಿ ಹಾಡಿದೆನು ಅಂದು ನಾನು. ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ, ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ನಾನು ಎಳೆವೆ ನೀನು ಮಣಿವೆ, ನಾನು ಕರೆವೆ ನೀನು ಸುರಿವೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು, ಹೊಳೆಯನ್ನು, ಮಳೆಯನ್ನು, ಬೆಳೆಯನ್ನು ಪ್ರೀತಿಸಲಾರದವನು ಮನುಷ್ಯರನ್ನು ಪ್ರೀತಿಸಲಾರ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲಿಗೆ ಸೇರಬಲ್ಲೆ ನೀನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆಯೇ. ನಿಸರ್ಗದ ಭವ್ಯಾದ್ಭುತ ಅಭಿವ್ಯಕ್ತಿಗಳ ಎದುರು ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು. ಶಿಕ್ಷಣ ಎಲ್ಲರ ಹುಟ್ಟಿನ ಹಕ್ಕು, ಸುಲಕ್ಷಣ ಬದುಕಿಗೆ ಕವಚದ ಉಕ್ಕು. ಶಿಕ್ಷಣ ಎಲ್ಲರ ಹುಟ್ಟಿನ ಹಕ್ಕು, ಸುಲಕ್ಷಣ ಬದುಕಿಗೆ ಕವಚದ ಉಕ್ಕು. ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು, ಅದನ್ನು ಕಸಿದುಕೊಳ್ಳುವುದು ಅಪರಾಧ. ಒಂದು ಜನಾಂಗ ಎಷ್ಟು ಮುಂದುವರೆದಿದೆ ಎಂಬುದನ್ನು ಪರೀಕ್ಷಿಸುವುದಕ್ಕೆ ಇರುವ ಹೊರೆಗಲ್ಲು ಅವರು ಸ್ತ್ರೀಯರನ್ನು ಹೇಗೆ ನೋಡುತ್ತಿರುವರು ಎಂಬುದು. ಸ್ವಾಮಿ ವಿವೇಕಾನಂದ. ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬನ ಧ್ಯೇಯ ಮಂತ್ರವಾಗಲಿ. ಕೇಳುಗರೆ, ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ವೇಳೆ 7 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯಲ್ಲಾಪುರದ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನ ಕೇಳುವಿರಿ. ಕಾರವಾರ ಆಕಾಶವಾಣಿ ಕೇಂದ್ರದ ಕೊಡುಗೆಯಿಂದ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಯಲ್ಲಾಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು. ಎಲ್ಲರಿಗೂ ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಕಾಶವಾಣಿಯ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರ ಇಲ್ಲಿನ ವಿದ್ಯಾರ್ಥಿಗಳು ಸಂಸ್ಕೃತಿಯ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಭಾರತದ ಸಂಸ್ಕೃತಿ ಎನ್ನುವಂತಹದ್ದು ಅತ್ಯಂತ ಉತ್ಕೃಷ್ಟವಾದದ್ದು.